ಹಾಯ್, ನಾನು ನಿಮ್ಮ ಧನಂಜಯ ಮಾತಾಡ್ತಾ ಇದ್ದೀನಿ. ಹರೇ ರಾಮ ಸಾಂಗ್ ಟೀಸರ್ ಅನ್ನೋದು ತುಂಬಾ ಹಿಟ್ ಆಗಿರುವಂತ ಸಾಂಗ್. ಎಲ್ಲರೂ ಆ ಸಾಂಗ್ ಯಾವಾಗ ಬರುತ್ತೆ ಬರುತ್ತೆ ಅಂತ ಕೇಳ್ತಾನೆ ಇದ್ರು. ಇವಾಗ ರೂದಿಕ್ಷಿತ್ ಅವರು ಆಡಿದ್ದಾರೆ, ಆ ಎನರ್ಜಿ ಲೆವೆಲ್ ತುಂಬಾ ದೊಡ್ಡದಾಗಿದೆ. ಹರೇ ರಾಮ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್ ನಮ್ಮ ಸಿನಿಮಾದಲ್ಲಿ. ನಮ್ಮ ಬದ್ಮಾಶ್ ಸಾಂಗ್ಸ್ ನಿಮಗೆ ಇಷ್ಟ ಇಷ್ಟ ಆದರೆ ಲೈಕು ಲೈಕು ಮಾಡಿ, ತುಂಬ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಕ್ಲಿಕ್ ಹಿಯರ್ ಟು ಸಬ್ಸ್ಕ್ರೈಬ್ ಟು ಅನದರ್ ಯುವರ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್.